ಉದ್ಯೋಗದಲ್ಲಿ ಕನ್ನಡಿಗರಿಗೆ ಆದ್ಯತೆ, ವಿ ಸುನೀಲ್ ಕುಮಾರ್. ಗಾಂಧಿ ಜಯಂತಿಯಂದು ರಾಜ್ಯಾದ್ಯಂತ ಬೃಹತ್ ಸ್ವಚ್ಛತಾ ಆಂದೋಲನ, ಕೋಟಾ ಶ್ರೀನಿವಾಸ ಪೂಜಾರಿ. ರಾಜ್ಯದಲ್ಲಿ ಮರಳು ಕೊರತೆ ನಿವಾರಿಸಲು ಶೀಘ್ರ ಹೊಸ ನೀತಿ ಜಾರಿಗೆ ಕ್ರಮ, ಹಾಲಪ್ಪ ಆಚಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬಡಜನತೆಯು ಭಾರತ ದೇಶವನ್ನು ತಮ್ಮ ನಾಡೆಂದು, ಈ ನಾಡನ್ನು ಕಟ್ಟುವಲ್ಲಿ ತಮ್ಮ ಧ್ವನಿಗೂ ಮಹತ್ವವಿದೆ ಎಂದು ಭಾವಿಸುವಂತಹ ದೇಶಕ್ಕಾಗಿ ನಾನು ಶ್ರಮಿಸುತ್ತೇನೆ. ಮೇಲ್ವರ್ಗ ಮತ್ತು ಕೆಳವರ್ಗ ಎಂಬ ಭೇದವಿಲ್ಲದ ವರ್ಗರಹಿತ ಭಾರತವಾಗಿ ಎಲ್ಲಾ ಸಮುದಾಯದವರು ಸೌಹಾರ್ದಯುತವಾಗಿ ಬಾಳ್ವೆ ನಡೆಸುವಂತಹ ಭಾರತವನ್ನು ಕಟ್ಟಲು ನಾನು ದುಡಿಯುತ್ತೇನೆ. ಅಸ್ಪೃಶ್ಯತೆ, ಮದ್ಯಪಾನ ಅಥವಾ ಮಾದಕ ದ್ರವ್ಯಗಳಂತಹ ಶಾಪಗಳಿಂದ ಮುಕ್ತವಾದಂತಹ ಭಾರತವನ್ನು, ಸ್ತ್ರೀ ಪುರುಷರಿಗೆ ಸಮಾನ ಹಕ್ಕುಳ್ಳ ಭಾರತವನ್ನು, ವಿಶ್ವದ ಎಲ್ಲಾ ರಾಷ್ಟ್ರಗಳೊಂದಿಗೆ ಶಾಂತಿಯುತ ಸಂಬಂಧ ಹೊಂದಿರುವಂತಹ ಭಾರತವನ್ನು ಕಟ್ಟಲು ನಾನು ಪ್ರಯತ್ನಿಸುತ್ತೇನೆ. ಇದು ನನ್ನ ಕನಸಿನ ಭಾರತ. ಮಹಾತ್ಮ ಗಾಂಧಿ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. ಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಉಜ್ವಲ ಭವಿಷ್ಯ ಬನಾನೆ ಕಿ ಆಜಾದಿ, ರಿಟೈರ್ಮೆಂಟ್ ಕೆ ಬಾದ ಭಿ ನಿಯಮಿತ ಇನ್ಕಮ್ ಕಿ ಆಜಾದಿ, ಆಜಾದಿ ಕಾ ಅಮೃತ ಮಹೋತ್ಸವ ಆಓ ಮನಾಯೆ ಹೈ ಪರ್ ಎನ್ಪಿಎಸ್ ಕರೆ ಬೆಹತರ ಆಜ ಔರ್ ಪೆನ್ಷನ್ ಸೆ ಸುನಿಶ್ಚಿತ ಕರ. 1 ಅಕ್ಟೋಬರ್ ಕೋ ಪೂರಾ ದೇಶ ಮನಾ ರಹಾ ಹೈ ಎನ್ಪಿಎಸ್ ದಿವಸ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನಿ ಬ್ಯಾಂಕ್ ಶಾಖಾ ಜಾಯೆ ಯಾ pfrda.org.in ಪರ್ ವಿಜಿಟ್ ಕರೇ ಯಾ 1-800-110-7008 ಪರ್ ಕಾಲ್ ಕರೇ. ಕಪಾಟಿನ ಹಿಂದ್ಗಡೆಯಿಂದ, ಕಾಟ್ನ ಕೆಳಗಡೆಯಿಂದ, ಅಜ್ಜಿಯ ಅಡುಗೆ ಮನೆಯಿಂದ, ಗುಡ್ಡುನ ಗಾಡಿಯಿಂದ, ಬಾಲ್ಕನಿಯಲ್ಲಂತೂ ಖಂಡಿತ, ಬಾತ್ರೂಮ್ ಅಲ್ಲಿ 100%, ಸೋಫಾದಲ್ಲಿ ಕುಳಿತಿರು, ಬೆಡ್ ಮೇಲೆ ಬಿದ್ದಕೊಂಡಿರು, ಕೋಣೆಯ ಲೆಫ್ಟ್ಗೆ, ಕಿಟಕಿಯ ರೈಟ್ಗೆ. ಈಗ ಬರೀ ಮನೆಯ ಮೂಲೆಯಲ್ಲಿ ಅಲ್ಲ, ಮನೆ ಮೂಲೆ ಮೂಲೆಯಲ್ಲೂ ಸಿಗುತ್ತದೆ ಸ್ಟ್ರಾಂಗರ್ ನೆಟ್ವರ್ಕ್ ಹಾಗೂ ಸೂಪರ್ ಫಾಸ್ಟ್ 4G ಸ್ಪೀಡ್. ವಿ ಗಿಗಾ ನೆಟ್ ಈಗ ಇಂಡೋರ್ ಕವರೇಜ್ ಪ್ಲಸ್ ನೊಂದಿಗೆ ಇದೆ. ಇವತ್ತೇ ಸೇರ್ಕೊಳ್ಳಿ, ಷರತ್ತುಗಳು ಅನ್ವಯ. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡಣ್ಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಮೋತು ಹಸೇ ದ್ವಾಲಿ ಕಿವಿಯಾಗ ಶಿರ ಸಂಗೆ ಮುಂಚೆ ಕಾಳ ಮನ ನೆನ ದೇವ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ಗೋಡದ ವಾರ್ಯಾಗ ಗುಡ ಗುಡಂಬುವುದೇನ ದೊಡ್ಡವರ ಮಗನ ಮಳಿರಾಜ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ದೊಡ್ಡ ಅವರ ಮಗನ ಮಳಿರಾಜ ಬಂದರ ಗುಡ್ಡ ಗುಡ್ಡೆಲ್ಲ ತಿಳಿ ನೀರ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ಬಾರಪ್ಪ ಮಳಿರಾಜ ಹೋಳ ಬೀಳಲಿ ಬೇಡ ಬಡವರ ಬಾಯಿ ಬಿಡತಾರೆ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ಬಡವರ ಬಾಯಿ ಬಿಡತಾರ ಭೂಮಿಯನ್ನ ಫಲವೇದ ಕೈಯ ಮುಗದಾವ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ರೋಣಿ ಮಿರಗದ ಮಳಿಯ ಬೀದ ಭೂಮಿಯ ಮೇಲೆ ಯಾದಾನು ಅಕ್ಕಲಿಗೆ ಬೆಳತಾನೆ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ಯಾದನು ಅಕ್ಕಲಿಗೆ ಬೆಳತನ ಕೂರಿಗೆ ಕುಂಟೆ ಬೀದವು ಬಳಿಗೇರ ಮಣಿ ಮುಂದ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ತಾವರಿಗಿಡ ಹುಟ್ಟಿ ದೇವರಿಗೆ ನೆರಳದೆ ನಾ ಹುಟ್ಟಿದ ಮನೆಗೆ ಎರವಾದೆ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ನಾನು ಹುಟ್ಟಿದ ಮನೆಗೆ ಎರವಾದೆ ಹಾಡದವ್ವ ನೀ ಕೊಟ್ಟ ಮನೆಗೆ ಹೆಸರದೆ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ಬ್ಯಾಸಿಗೆ ದಿಮಸಕ ಬೇವಿನ ಮರ ತಂಪ ಭೀಮಾರತಿಯನವ ಬಳಿ ತಂಪ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ಬಾಲಕರೇಲದ ಬಾಲಿದ್ಯಾತರ ಜನ್ಮ ಬಾಡಿಗೆ ಎತ್ತ ದುಡದಂಗ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ಬಾಡಿಗೆ ಎತ್ತ ಉಡದಂಗ ಬಾಳಿಲಿಯ ಹಾಸುಂಡ ಬೀಸಿ ಒಗದಂಗ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ಮೂಗುತಿ ಮುರದಾರ ಮರಳಿ ಮಾಡಿಸಬಹುದ ಮಡದಿ ಸತ್ತರ ತರಬಹುದ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ಮಡದಿನು ಸತ್ತರ ತರಬಹುದ ಅನ್ನಯ್ಯ ಹಡದವರೆಂದಿಗೆ ಸಿಗಬಹುದ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ಹಾಲುಂಡ ತವರಿಗೆ ಏನಂದ ಹಾಡಲೆ ಹೊಳೆದಂಡೇಲಿರುವ ಕರಕಿಯ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ಹೊಳೆಯು ದಂಡೇಲಿರುವ ಕರಕಿಯ ಕುಡಿ ಅಂಗ ಅಬ್ಬಾಲೆ ಅವರ ರಸಬಳ್ಳೆ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ಕಡಿಯ ಮುಖಿಗೆ ನಾನು ಒಡಿಯ ನನದೀನೆ ಕೊಡಹಾಲ ತುಪ್ಪ ಅಭಿಷೇಕ ಸಿರಿ ಬರು ಎಳೆದಾಗ ಶಿವನನ್ನ ಮನದಾಗ ಕೊಡವು ಹಾಲ ತುಪ್ಪ ಅಭಿಷೇಕ ಮಾಡಿಸಿಕೊಳ್ಳ ಒಡಿಯ ಮಳೆ ರಸನ ನೆನ ದೇವ ಸಿರಿ ಬರುಯಳೆದಾಗ ಶಿವ ನನ್ನ ಮನದಾಗ ಸಿರಿ ಬರುಯಳೆದಾಗ ಶಿವ ನನ್ನ ಮನದಾಗ ಉಜ್ವಲ ಭವಿಷ್ಯ ಬನಾನೆ ಕಿ ಆಜಾದಿ ರಿಟೈರ್ಮೆಂಟ್ ಕೆ ಬಾದ ನಿಯಮಿತ ಇನ್ಕಮ್ ಕಿ ಆಜಾದಿ ಆಜಾದಿ ಕಾ ಅಮೃತ ಮಹೋತ್ಸವ ಆಓ ಮನಾಯೆ ಹೈ एक अक्टूबर को पूरा देश मना रहा है एनपीएस दिवस अधिक जानकारी के लिए अपनी बैंक शाखा जाएं या pfrda.org.in पर विजिट करें या 1800-110-7080 पर कॉल करें ಈಗ ಕೇಳೋಣ ಇನ್ನೊಂದು ಸಂಪ್ರದಾಯದ ಪದ ಎಂತ ಭಾಗ್ಯವಂತರ ಆ ಗರ್ಭ ಶ್ರೀಮಂತರ ಎಂತ ಭಾಗ್ಯವಂತರ ಆ ಗರ್ಭ ಶ್ರೀಮಂತರ